ನಮ್ಮ ಆರ್ ಸಿ ತಿ ಬಂದ್ರೆ ನಾವು ಅನ್ಎಂಪ್ಲಾಯ್ಡ್ ಯೂತ್ಸ್ ಏನಂತೀವಲ್ಲ ಅವ್ರಿಗೂ ಇದೊಂದು ಯೋಜನೆ ತುಂಬಾ ವರದಾನ ಆಗಿದೆ ಅಂತ ಹೇಳ್ಬಹುದು. ಇಲ್ಲಿ ಸಣ್ಣ ಪ್ರಮಾಣ ಅದೇ ಸಣ್ಣ ಅದ್ರಲ್ಲೂ ಎರಡು ಮೂರು ಹಂತದಲ್ಲಿ ಕೊಡ್ತಾ ಇದೀವಿ ನಾವು. ಒಂದು ಅಣಬೆ ಉತ್ಪಾದನೆ ಆಗಿರ್ಬೋದು, ಅದು ಸಣ್ಣ ಪ್ರಮಾಣದ ದೊಡ್ಡ ಪ್ರಮಾಣದಾಗಿರ್ಬೋದು, ಅದು 20 ಲಕ್ಷ 2 ಲಕ್ಷದಿಂದ ಹಿಡಿದು 20 ಲಕ್ಷ ವರೆಗೂ ಸಹಾಯಧನ ಕೊಡೋಕೆ ಪ್ರಯೋಜನ ಇದೆ. ಅದೇ ಥರ ನಮ್ಮ ಕಾಂಪೋಸ್ಟ್ ಮಾಡೋದನ್ನಾಗಲಿ ಅಥವಾ ಅಣಬೆ ಬೀಜ ಉತ್ಪಾದನೆ ಮಾಡೋಕೆ ಸಂಬಂಧಪಟ್ಟಂಗೆ 20 ಲಕ್ಷ ವರೆಗೂ ನಮಗೆ ಅಲ್ಲಿ ಸಹಾಯಧನ ಕೊಡ್ತಾ ಇದೀವಿ. ಅಂದ್ರೆ ಅದಕ್ಕೇನ್ ಬೇಕಾದಂತ ಒಂದು ಕಟ್ಟಡ ಇರ್ಬೋದು, ಆಮೇಲೆ ಉತ್ಪಾದನೆ ಬೇಕಾದಂತ ಏನು ಸ್ಟ್ಯಾಂಡ್ಸ್ ಇರ್ಬೋದು, ಅದಕ್ಕೆಲ್ಲ ನಾವು 10-20 ಲಕ್ಷ ಕೊಡಕ್ ಪ್ರಯೋಜನ ಇದೆ. ರಾಜನ್ ಕರೆ ಮಾಡಿದಕ್ಕೆ ಧನ್ಯವಾದ ಪ್ರದೀಪ್ ಅವರೇ. ಅದೆಲ್ಲ 40% ಅಷ್ಟು ಸಹಾಯಧನ ಸಿಗ್ತಿರ್ತದೆ. ನಮ್ಮ ಕಾರ್ಯಕ್ರಮ ಮಾಹಿತಿ ಬೇಕಂದ್ರೆ ನಮ್ಮಲ್ಲಿ ಸಮೀಪದ ತೋಟಗಾರಿಕೆ ಭೇಟಿ ಆದ್ರೆ ನಿಮ್ಗೆ ಹೆಚ್ಚಿನ ಒಂದು ಮಾಹಿತಿ ಸಿಗ್ಬಹುದು. ಮತ್ತೊಬ್ರು ಕರೆ ಮಾಡಿದ್ದಾರೆ. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿಎಂ ವಿಶ್ವನಾಥ್ ಸರ್. ನಮ್ದು ವಿಶ್ವನಾಥ್ ಅವರು, ನಿಮ್ಮ ಪ್ರಶ್ನೆ ಸರ್. ಇದು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿಯಲ್ಲಿ ಈ ಯಾವ್ಯಾವ ಬೆಳೆಗಳಿಗೆ ನಾವು ನಮಗೆ ಇದಕ್ಕೆ ಸಹಾಯಧನ ಸಿಗಬಹುದು ಸರ್? ಅದಕ್ಕೆ ಅದೇ ನಾವು ಹೇಳಿದ್ವಲ್ಲ, ತಮಗೆ ಹಣ್ಣಾಗಿರ್ಬೋದು, ಹಣ್ಣಿನಲ್ಲಿ ಬರುವಂತ ಮಾವು, ಬಾಳೆ, ದ್ರಾಕ್ಷಿ, ದಾಳಿಂಬೆ, ಹೀಗೆ ಅನೇಕ ತರ ಹಣ್ಣುಗಳನ್ನ ನಾವು ಅಲ್ಲಿ ಸಾಧನ ಕೊಡ್ತೀವಿ. ಹೂವಿನ ಬೆಳೆ ಆದ್ರೆ ಹೂವಿನ ಬೆಳೆಗೆ, ಆಮೇಲೆ ತರಕಾರಿ ಬೆಳೆ ಆಗಿರ್ಬೋದು, ಇವನ್ನು ತೋಟದ ಬೆಳೆ ಅಂತ ಹೇಳಿದ್ರು ಅರಶಿನ, ಈ ತರ ಅನೇಕ ಬೆಳೆಗಳು ನಮ್ಮಲ್ಲಿ ಸಿಗ್ತಾ ಇದೆ. ತರಕಾರಿ ಬೆಳೆಗೆ ಆಗಲಿ, ಎಲ್ಲ ತರದ ಹಣ್ಣು, ತೋಟಗಾರಿಕೆ ಬೆಳೆ, ಅದಕ್ಕೆಲ್ಲದಕ್ಕೂ ನಮಗೆ ಸಹಾಯಧನ ಕೊಡುತ್ತೆ. ಬಾಳೆ ಇದೆ ಅಲ್ಲ ಸರ್, ಅದಕ್ಕೆ ಅದು ಸಿಗುತ್ತದೆ ಸರ್? ಬಾಳೆ ಯಾವಾಗ ಹಚ್ಚಿದ್ದೀರಾ ತಾವು? ಈಗ ಅದೇ ನಮ್ದು 8 ವರ್ಷ ಆಯ್ತು ಸರ್. ಕಟಾವ್ ಮಾಡಕ್ ಬಂದಿದೆ ಅಥವಾ ಹೊಸದಾಗಿ ಕಟಾವ್ ಬಂದಿದೆ ಸರ್? ಮುಂದಿನ ತಿಂಗಳಲ್ಲಿ ಬರ್ತದೆ ಸರ್ ಕಟಾವು? ಇಲ್ಲ, ಆ ತರ ಪ್ರಮಾಣ ಹೊಸದಾಗಿ ಮಾಡುವಂತ ಹೊಸದಾಗಿ ಏನ್ ತೋಟ ಬೆಳೆ ಮಾಡ್ತಿರಲ್ಲ ಆ ಟೈಮಲ್ಲಿ ತಾವು ಹೆಚ್ಚಿಗೆ ಸಾಧನ ಕೊಡಕ್ ಪ್ರಯೋಜನ ಇದೆ. ಅದಕ್ಕೆ ಅವಾಗ ಏನ್ ಕಟಾವ್ ಮಾಡಿದ್ಮೇಲೆ ಮುಂದೆ ನಾಟಿ ಮಾಡ್ತಿರಲ್ಲ, ಅದು ಟಿಸಿಕಲ್ಸ್ ಬಾಳೆ ಆಗಿರ್ಬೋದು ಅಥವಾ ಗಡ್ಡೆಯಿಂದ ಮಾಡಿದ ಎರಡು, ಅದಕ್ಕೆ ನಾವು ಸಾಧನ ಕೊಡ್ತೇವೆ. ಬಾಳೆ ಈಗ ನಮ್ಮ ಇನ್ನೊಬ್ರದ್ದು ಜೀನೇನ್ ಬಾಳೆ ಇದೆ ಸರ್, ಈಗ ಬಿತ್ತನೆ ಮಾಡಿ ಈಗ 40 ದಿನ ಆಯ್ತು ಸರ್. ಈಗ 40 ಬಾಳೆಗೆ ಅಂತದನ್ನ ನೀವು ಅದು ಕೊಡ್ಬೋದಾಗಿದೆ. ಅಲ್ಲಿ ನೀವು ಅದಕ್ಕೆ ನಮ್ಮಂತ ಅಲ್ಲಿ ಕನ್ಸರ್ನ್ ಸಂಬಂಧಪಟ್ಟಂಗ ಅಧಿಕಾರಿಗಳನ್ನ ಭೇಟಿಯಾಗಿ ಅವ್ರಿಗೊಂದು ಗುರಿ ಅಂತ ಕೊಟ್ಟಿರ್ತ ನಾವು ಈ ವರ್ಷದ ಭೌತಿಕ ಗುರಿ ಅಂತ ಹೇಳ್ತೇವೆ ನಾವು. ಅವ್ರೊಂದು ಇದರಲ್ಲಿ ಅಧಿಕ ಇದಿತ್ತಂದ್ರೆ ಪ್ರಯೋಜನ ಇದ್ರೆ ತಾವು ದಯವಿಟ್ಟು ಭೇಟಿಯಾಗಿ ಇಮಿಡಿಯೇಟ್ ತಾವು ಒಂದು ಅರ್ಜಿ ಕೊಟ್ಟಿದ್ದೆ ಆದ್ರೆ ನಾವು ಅದನ್ನ ಸಹಾಯಧನಕ್ಕೆ ಪರಿಗಣಿಸ್ತೇವೆ. ಧನ್ಯವಾದ ವಿಶ್ವನಾಥ್ ಅವರೇ. ಯಾರನ್ನ ಭೇಟಿಯಾಗಬೇಕು ಸರ್ ಈಗ? ಅಲ್ಲಿ ತಾವು ನಮ್ಮ ಯಾವ ತಾಲೂಕು ಹೇಳಿ ಸರ್? ಸರ್ ಪ್ರತಿ ತಾಲೂಕಲ್ಲೂ ಪ್ರತಿ ತಾಲೂಕಲ್ಲೂ ತೋಟಗಾರಿಕಾ ಒಂದು ಇಲಾಖೆ ಇರುತ್ತೆ. ನಿಮ್ಗೆ ಕಂಪ್ಲಿ ತೋಟಗಾರಿಕೆ ಇಲಾಖೆಯನ್ನ ತಾವು ಸಂಪರ್ಕ ಮಾಡಬಹುದು ವಿಶ್ವನಾಥ್ ಅವರೇ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮತ್ತೊಬ್ರು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಿದ್ದಾರೆ, ಯಾರನ್ನ ನೋಡೋಣ. ಹಲೋ ಹಲೋ ಹಲೋ, ತಮ್ಮ ಹೆಸರು? ಅಧಿಕಾರಿಗಳಿಬ್ರಿಗೂ ನಮಸ್ತೆ ಸರ್. ನಾನು ನಂಜುಗಡಿಯಿಂದ ಮಹೇಶ್ ನಾಯ್ಕ್ ಮಾತಾಡ್ತಾ ಇದ್ದೀನಿ. ಮಹೇಶ್ ನಾಯ್ಕ್ ಅವರೇ, ನಿಮ್ಮ ನೇರ ಪ್ರಶ್ನೆ, ಟೈಮ್ ಇಲ್ಲ ಸರ್. ಎರಡು ಪ್ರಶ್ನೆ ಇದೆ. ಮೊದಲನೇದು, ರಾಜ್ಯಾದ್ಯಂತ ಹಲವಾರು ರೈತರಿಗೆ ದರಖಾಸ್ತು ಅಲ್ಲಿ ಅನುಭವದಲ್ಲಿರ್ತಾರೆ ಸರ್, ಅವ್ರಿಗೆ ಪೋಡಿ ಆಗಿರಲ್ಲ, ಅಂತವ್ರಿಗೆ ಸೌಲಭ್ಯಗಳು ಸದುಪಯೋಗ ಇದೆಯಾ ಸರ್? ಈಗ ಕೆಲವರು ಹೆಸರು ಬದಲಾಗಿರಲ್ಲ, ಅವ್ರ ಹೆಸರಿಗೆ ಕೋಡಿ ಆಗಿರೋದಿಲ್ಲ, ಅಂತವ್ರಿಗೆ ಸೌಲಭ್ಯ ಪಡಿಬೇಕಂದ್ರೆ ಯಾವ ತರ ಒಂದು ಪ್ರೊಸೀಜರ್ ಫಾಲೋ ಮಾಡ್ಬೇಕು ಅನ್ನೋದಿದು. ನಮ್ಮಲ್ಲಿ ಫಸ್ಟ್ ಆತರ ನಮ್ಮಲ್ಲಿ ಎಫೈಡ್ ಅಂತ ಮಾಡ್ತೀವಿ. ಹಸಿರು ಒಂದು ಇದಿದೆ ನಮ್ಮಲ್ಲಿ, ವೆಬ್ಸೈಟ್ ಇದನ್ನಿದೆ. ಆ ಒಂದು ಸೌಲಭ್ಯದಲ್ಲಿ ತಾವು ಹೆಸರು ನೋಂದಣಿ ಮಾಡ್ಕೋಬೇಕು. ಆ ಮುಖಾಂತರ ಅಲ್ಲಿ ಯಾರು ಎಫ್ ಆರ್ ಎ ಪಟ್ಟಾಲ್ಯಾಂಡ್ ಅಲ್ಲಿ ಅದನ್ನ ಕೊಡೋಕೆ ಯೋಜನೆ ಇದೆ. ಓಕೆ ಸರ್. ಎರಡನೇ ಪ್ರಶ್ನೆ, ದಯಮಾಡಿ ಬೆಂಗಳೂರು ಆಕಾಶವಾಣಿಗೆ ದಯವಿಟ್ಟು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಮತ್ತೆ ಕಾರ್ಮಿಕ ಇಲಾಖೆ ಸಚಿವರು ಸಂತೋಷ್ ಲಾಡ್ ಅವ್ರನ್ನ ಒಂದ್ ಸ್ವಲ್ಪ ಫೋನ್ ಕರೆಕ್ಟ್ ಕೊಡಿ ಸರ್. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಇಲಾಖೆ ಮಾಡ್ತಾ ಇದೆ, ಹಂಗಾಗಿ ಕಾರ್ಮಿಕ ಇಲಾಖೆನ ಅತಿ ಶೀಘ್ರದಲ್ಲಿ ದಯಪಾಲಿಸಬೇಕು ಅಂತ ನನ್ನ ಮನವಿ. ಆಯ್ತು ಆಯ್ತು, ನಿಮ್ಮ ಸಲಹೆಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ಕರೆಯಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೂ ಧನ್ಯವಾದ. ಮುಂದಿನ ಪ್ರಶ್ನೆ, ಹಲೋ ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು?

ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಮಡಿಕೇರಿ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ 2 ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ DAP ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೆ ನ್ಯಾನೋ DAP ಸಿಂಪಡಿಸಿ. ನಿಧನ ಸುದ್ದಿ. ಮರಂದೋಡ ಗ್ರಾಮದ ದಿವಂಗತ ಅಣ್ಣಮಂಡ ಮುತ್ತಣ್ಣ ಅವರ ಪತ್ನಿ 82 ವರ್ಷದ ದೇವಕಿ ಅವರು ನಿನ್ನೆ ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ. ಅಣ್ಣಮಂಡ ದೇವಕಿ ಅವರ ತವರು ಮನೆ ಬಲಮುರಿ ಗುಡ್ಡೇರ. ಅಂತ್ಯಕ್ರಿಯೆ ನಾಳೆ 1:00 PM ಮರಂದೋಡ ಗ್ರಾಮದ ಅವರ ಮನೆಯಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್, ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ, ಶಿವಾನಿ, ನೂತನ್. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನೆ ವಿವರ. ಮಡಿಕೇರಿ ಪೇಟೆ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಬಿರುಕು ಬಿಟ್ಟಿರುವ ತಡೆಗೋಡಿನ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಅವು ನೋಡ್ದು ಮತ್ತೆ ಅವು ಮಾತಾಡಿ, ಬಿರುಕು ಬಿಟ್ಟ ತಡೆಗೋಡೆ ಕುಸ್ತು ಬಿದ್ರೆ ಇಡೀ ಹೆದ್ದಾರಿನೇ ಬಂದಾದೆ, ತಜ್ಞ ಇಂಜಿನಿಯರ್ನ ಕರೆಸಿ ಸರಿಯಾದ ಮುನ್ನೆಚ್ಚರಿಕೆ ಕ್ರಮನ ತಕ್ಕಂಡ್ವೆ ಅಂತ ಅವು ಹೇಳ್ದು. ಯುವಜನರು ಕೆಟ್ಟ ಚಟಗಳಿಗೆ ಬಲಿಯಾಗದೆ ಭವಿಷ್ಯನ ರೂಪಿಸಿಕೊಳ್ಳುವಲ್ಲಿ ಗಮನ ಕೊಡಕು ತಿಳಿ ಉಪ ಪೊಲೀಸ್ ವರಿಷ್ಠಾಧಿಕಾರಿ PS ಸೂರಜವು ತಿಳಿಸಳು. ಅವು ಬೇರೆ ಬೇರೆ ಇಲಾಖೆಗಳ ಕೂಡುಕುಟ್ಟಲಿ ಮಡಿಕೇರಿ ಸರ್ಕಾರಿ ಜೂನಿಯರ್ ಕಾಲೇಜು ಸಭಾಮಂಡಲಿ ನಡೆದ ವ್ಯಸನ ಮುಕ್ತ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತಾಡಿ, ಯುವಜನರು ಕಳ್ಳು ಮತ್ತೆ ಡ್ರಗ್ಸ್ಗೆ ದಾಸರಾದರೆ ಭವಿಷ್ಯನೇ ಕಳಕಡಿಕಾದೆ, ಅದರ ಬಗ್ಗೆ ಯೋಚನೆ ಮಾಡಕುತ್ತ ಹೇಳ್ದು. ವಿರಶ್ಪೇಟೆ ವಲಯ ವ್ಯಾಪ್ತಿನ ಮರಂದೊಡ, ನರಿಯಂದಡ, ಚೀಲವರ, ಕೋಕೇರಿ ಹಂಗೆ ಕರಡ ಗ್ರಾಮಗಳಲ್ಲಿನ ಖಾಸಗಿ ಜಮೀನುಗಳಲ್ಲಿ ಬೀಡುಬಿಟ್ಟಿರುವ ಕಾಡನೆಗಳನ್ನು ಮಾಕುಟ್ಟ ಕಾಡು ಪ್ರದೇಶಕ್ಕೆ ಓಡಿಸುವ ಕಾರ್ಯಾಚರಣೆ ನಾಳೆ ಹೊತ್ತಾರೆ 9 ಗಂಟೆಯಿಂದ 6:30 PM ನಡೆದಿದೆ. ಈ ಗ್ರಾಮದ ಮಾಲೀಕರು ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಕ್ಕೂ ತಿಳಿ ವಿರಶ್ಪೇಟೆ ವಲಯ ಅರಣ್ಯಾಧಿಕಾರಿಗ ಪ್ರಕಟಣೆಯಲ್ಲಿ ತಿಳಿಸಳು. ಜಿಲ್ಲೆನ ಎತ್ತರದ ಬೆಟ್ಟಾದ ಕಕ್ಕಬಿಲ್ಲಿರುವ ತಡೆಯಂಡ ಮುಳ್ಬೆಟ್ಟಕ್ಕೆ ತಾತ್ಕಾಲಿಕವಾಗಿ ಮುಂದಿನ ಆದೇಶದವರೆಗೆ ಟ್ರಕ್ಕಿಂಗ್ನ ನಿರ್ಬಂಧಿಸಲಾಗಿಟ್ಟು, ಕೆಲವು ವರ್ಷಗಳಿಂದ ಕೊಡಗು ಜಿಲ್ಲೆಯಲ್ಲಿ ಪ್ರಾಕೃತಿಕ ವಿಕೋಪದಿಂದಾಗಿ ಆದ ನಷ್ಟದಿಂದ ಮುಂಜಾಗ್ರತಾ ಕ್ರಮವಾಗಿ ಈ ಕ್ರಮ ತಗೊಂಡೊಳ್ಳುತ್ತೇಳಿ ಉಪ ಅರಣ್ಯ ಅಧಿಕಾರಿಯು ತಿಳಿಸಳು. ಗೋಣಿಕೊಪ್ಪ ಕಾವೇರಿ ಪದವಿಪೂರ್ವ ಕಾಲೇಜು ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಮಿತಿ ಮತ್ತು NSS ಘಟಕದ ಉದ್ಘಾಟನೆ ಜಂಬರ ನಾಳೆ ಹೊತ್ತಾರೆ 10:30 PM ಕಾಲೇಜಿನ ಸಭಾಮಂಡಲಿ ನಡೆದಿದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಜಾಲ್ಸೂರು ವಿಜಯ ಗ್ರಾಮಾಭಿವೃದ್ಧಿ ಸಮಿತಿನ ಕೂಡುಕೂಟಲಿ ಅರೆಭಾಷೆ ಜಂಬರ ಆಟಿಕೂಟ ಕಾರ್ಯಕ್ರಮ 10 ತಾರೀಕು ಹೊತ್ತರೆ 10 ಗಂಟೆಗೆ ಅಡ್ಕಾರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಕಾರ್ತಿಕೇಯ ಸಭಾಮಂಡಲಿ ನಡೆದಿದೆ. ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಲ್ಲಿ ಒಳ್ಳೆ ಮಳೆ ಆಗ್ತಾ ಇದ್ದು ರೈತರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾಳು. ಮುಸುಕಿನ ಜೋಳದ ಬೆಳೆಗಳ ಬಿತ್ತನೆ ಕೆಲಸಗಳು ನಡೀತಾ ಉಂಟು. ಈ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಯಾವುದೇ ರಸಗೊಬ್ಬರಗಳ ಕೊರತೆ ಇಲ್ಲ, ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ತಿಳಿ ಕೊಡಗು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ತಿಳಿಸಳು. ಕೊಡಗು ಪತ್ರಕರ್ತರ ಸಂಘದ ವಿರಶ್ಪೇಟೆ ತಾಲೂಕು ಘಟಕ ವತಿಯಿಂದ ಅಮ್ಮತಿ ಕಾಮಧೇನು ಗೋಶಾಲಾ ಸಂರಕ್ಷಣಾ ಟ್ರಸ್ಟ್ನ ಕೂಡುಕುಟ್ಟಲಿ 3 ತಾರೀಕು ಕತೆ ಹೇಳುವ ಪೈಪೋಟಿನ ಆಯೋಜನೆ ಮಾಡಲು. ವಿದ್ಯಾರ್ಥಿಗಳ ಜೀವನದಲ್ಲಿ ಕಲಾ ಸಂಸ್ಕೃತಿನ ಮೈಗೂಡಿಸಿಕೊಡಕ್ಕೂ ಆಗ ಆತ್ಮವಿಶ್ವಾಸ ಜಾಸ್ತಿ ಆಗೋದ್ರೊಟ್ಟಿಗೆ ಮನಸ್ಸಲ್ಲಿ ಯಾವ ಕೆಟ್ಟ ಯೋಚನೆಗೆ ಬಾದಲೆತ್ತಾ ಸಮಾಜ ಕಲ್ಯಾಣ ಇಲಾಖೆನ ಉಪನಿರ್ದೇಶಕರಾದ ಶೇಖರವು ಹೇಳಲು. ಅವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ವಿಶೇಷ ಘಟಕ ಯೋಜನೆ ಆಯೋಜನೆ ಮಾಡಿದ ಸುಗಮ ಸಂಗೀತ ಕಲಾ ಶಿಬಿರನ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ನಂತರದ ಗೂಡೆಗಳ ಹಾಸ್ಟೆಲ್ ಸಭಾಮಂಡಲಿ ಚಾಲನೆ ನೀಡಿ ಮಾತಾಡಿದ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ವತಿಯಿಂದ 13 ಸೆಪ್ಟೆಂಬರ್ ಕೊಡಗು ಜಿಲ್ಲೆನ ಬೇರೆ ಬೇರೆ ಹಂತದ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ ಅದಾಲತ್ ನಡೆದಿದೆ. ಇಲ್ಲಿಗೆ ಇಂದಿನ ಸುದ್ದಿ ಚಂಪೆ ಮುಕ್ತು.

ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ರಾಧನೆಯಲ್ಲಿ ಗಿರಿಜನ ಉಪಯೋಜನೆ ನಡೆದಿದೆ. ಪರಿಶಿಷ್ಟ ಪಂಗಡಕ್ಕೆ ಕೂಡಿದ ವಿದ್ಯಾರ್ಥಿಯಕ್ಕೆ ಜಾನಪದ ಪಾಠನ ಪಡಪಿಸಿಡುವ ಶಿಬಿರಕ್ಕೆ ಇಂದು ಪೊನ್ನಂಪೇಟೆ ತಾಲೂಕರ ಮರೂರು ತಿತಿಮತಿ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ನಿಲಯದಲ್ಲಿ ಮೊಳೆಯಿಟ್ಟಿತು. ಅನ್ನನೇ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ವಿಶೇಷ ಘಟಕ ಯೋಜನೆ ನಡೆಯಲು ವಿದ್ಯಾರ್ಥಿಗೆ ಸುಗಮ ಸಂಗೀತ ಪಡಪಿಸಿಡುವ ಶಿಬಿರಕ್ಕೆ ಇಂದು ಪಲಕ ಮಡಿಕೇರಿಯ ಡಾ ಬಿಆರ್ ಅಂಬೇಡ್ಕರ್ ಪೊಮ್ಮಕ್ಕಳ ವಿದ್ಯಾರ್ಥಿ ನಿಲಯದಲ್ಲಿ ಮೊಳೆಯಿಟ್ಟಿತು.